ನಾನು ಒಂದೇ ವರ್ಷಕ್ಕೆ ಒಂದು 10 ಲಕ್ಷ ಅಷ್ಟು ಇದು ಮಾಡ್ಕೊಂಡು ಒಂದು 10 ಲಕ್ಷ ಲೋನ್ ಮಾಡಿಸಿದ್ದು, ಒಂದು 10 ಲಕ್ಷ ನಮ್ಮ ಕೈಯಿಂದ ಹಾಕ್ಬಿಟ್ಟು ಶುರು ಮಾಡಿಸಿದ್ದು. ಆ ಕಂಪ್ನಿ ಬಂದು ಫೀಡ್ಸು, ವ್ಯಾಕ್ಸಿನೇಷನು ಮತ್ತು ಮೇಂಟೆನೆನ್ಸು ಪ್ರತಿದಿನ ಸೂಪರ್ವೈಸರು ವಿಸಿಟ್ ಕೊಟ್ಟು ಅದು ಮೆಡಿಷನ್ದು ಏನು ಪ್ರಾಬ್ಲಮ್ ಆಗೈತೆ, ಮಾರ್ಟಾಲಿಟಿ ಯಾಕಾಗೈತೆ ಎಲ್ಲನೂ ವಿಸಿಟ್ ಕೊಟ್ಕೊಂಡು ಅವರು ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನಾವು ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿದಿನ ನಮ್ಮದು ಕೆಲಸಗಳಿರ್ತದೆ, ಮಾರ್ನಿಂಗ್ ಟೈಮು ನೀಟ್ ಮಾಡಬೇಕು, ಬಾಕ್ಸ್ಗಳೆಲ್ಲ ನೀಟ್ ಮಾಡಿಬಿಟ್ಟು ಫೀಡ್ ಹಾಕ್ಬೇಕು, ರ್ಯಾಕಿಂಗ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ 2 ಅವರಿಂದ 3 ಅವರ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಮಾರ್ನಿಂಗ್ ಟೈಮು. ನೈಟ್ ಟೈಮ್ 3 ಅವರ್ ಮಾಡ್ತೀವಿ, ಫೀಡ್ ಹಾಕಿರ್ತೀವಿ ನೈಟ್ ಟೈಮು. ದಿನ 4 to 6 ಅವರ್ ಕಂಪ್ಲೀಟ್ ಆಗುತ್ತೆ. ಈಗ ಸೋದರ ಮಾವ ಮಾಡಿದ್ರು ನೋಡಿದ್ರಿ, ನೀವೇನಾದ್ರು ವಿಶೇಷವಾಗಿ ತರಬೇತಿ ಏನಾದ್ರು ಪಡ್ಕೊಂಡ್ರ ಹೇಗೆ? ಹಾ ಸರ್, ಕುಕ್ಕುಟೋದ್ಯಮ ಮೈಸೂರಲ್ಲಿಂದ ಟ್ರೈನಿಂಗ್ ಆಗೈತೆ, ನಂಗೂ ಆಗೈತೆ ನನ್ನ ತಮ್ಮಂಗೂ ಆಗೈತೆ. ದಿನ ಟ್ರೈನಿಂಗ್ ಸರ್ ಅಲ್ಲಿ 7 ದಿನ ಕೊಡ್ತಾರೆ, 1 ವೀಕ್, 15 ದಿನ ತನಕ ಕೊಡ್ತಾರೆ. ಏನೆಲ್ಲ ಕಲ್ತಿರಿ ಅಲ್ಲಿ ನೀವು? ಅವರು ಇಷ್ಟೊಂದಾರಿ ದೊಡ್ಡ ಬರ್ಡ್ಸ್ಗೆ ಅವರು ಪ್ರಾಮುಖ್ಯತೆ ಕೊಡಲ್ಲ, ನಾಟಿ ಕೋಳಿಗೆ ಮೇನ್ ಪ್ರಿಫರೆನ್ಸ್. ಅವರು 500 ಬರ್ಡ್ಸ್ ಮಾಡಿ ಸಾಕು ಅಂತಾರೆ ಅವರು. ನಾವು ಓನ್ ಆಗಿ ಮಾಡಿ ಅಷ್ಟೊಂದಾರಿ ಬರ್ಡ್ಸ್ ಖಾಲಿ ಮಾಡೋ ಕೆಪಾಸಿಟಿ ಇಲ್ಲ ಸರ್. ಮಾರ್ಕೆಟಿಂಗಲ್ಲಿ ನಾವು ಸೇಲ್ ಮಾಡೋಕ್ಕೂ ಆಗಲ್ಲ. 10,000 ಬರ್ಡ್ಸ್ ಒಂದ್ ನೈಟ್ ಖಾಲಿ ಆಗುತ್ತೆ, 21,000 ಕಂಪ್ನಿ ಅದು ಆಗಿರೋದ್ರಿಂದ. ನಮ್ಮಲ್ಲಿ ಬರೀ ಉಳ್ಕಳ ಅಂತಹ ಬರೀ ಒಂದು 50 ಕೋಳಿ ಉಳ್ಕಂದ್ರೆ ಅದನ್ನು ಖಾಲಿ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅಲ್ಲಿ ಒಳ್ಳೆ ತರಬೇತಿ ಕೊಟ್ಟರು. ತರಬೇತಿ ಅಂತಂದರೆ ಈ ಯಾವ ಥರ ಕೋಳಿ ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕೆ ಯಾವ ಥರ ಕ್ಲೈಮೇಟ್ ಇರಬೇಕು, ಫಾರ್ಮ್ ಯಾವ ಥರ ಇರಬೇಕು, ಒಂದು ಫಾರ್ಮಿಂದ ಒಂದು ಫಾರ್ಮ್ಗೆ 40 ಅಡಿ ಡಿಸ್ಟೆನ್ಸ್ ಇರಲೇಬೇಕು, ಆ ಥರ ಇದ್ರೆ ಯಾವ ರೋಗಗಳು ಹರಡಲ್ಲ. ಅಂದ್ರೆ ಶೆಡ್ಗಳು, ಶೆಡ್ಗಳಿಗೆ ಶೆಡ್ಡಿಂದ ಶೆಡ್ಗೆ 40 ಅಡಿ ಡಿಫ್ರೆನ್ಸ್ ಇರಬೇಕು. ಎಷ್ಟು ಶೆಡ್ಗಳಿದೆ ಇಲ್ಲಿ ಸರ್? ನಂದು 4 ಶೆಡ್ ಐತೆ, 2 ಶೆಡ್ ಹಳೆ ಶೆಡ್ಡು, ಇವಾಗ ಒಂದು ಮಂತ್ ಆಯ್ತು ಇನ್ನರ್ ಶೆಡ್ ಹಾಕ್ಸಿದೀನಿ, ನೆಕ್ಸ್ಟ್ ಮಂತ್ ಕೋಳಿ ಬರ್ತೈತೆ. ಅದಕ್ಕೆ ಈಗ ಒಂದ್ ಬ್ಯಾಚ್ ಆದ್ಮೇಲೆ ಅದನ್ನ ಸ್ಯಾನಿಟೈಸ್ ಎಲ್ಲ ಮಾಡಬೇಕು. ಹಾ ಸರ್. ಅದೆಲ್ಲ ಹೇಗ್ ಮಾಡ್ತೀರಿ ಸರ್? ಸ್ಯಾನಿಟೈಸರ್ ಬಂದ್ಬಿಟ್ಟು ಕೋಳಿ ಒಂದು ದಿನಕ್ಕೆ ಖಾಲಿ ಆಗುತ್ತೆ, ಗೊಬ್ಬರ ಎಲ್ಲ ಬರುತ್ತೆ ಅದರಲ್ಲಿ, ಗೊಬ್ಬರ ಎಲ್ಲ ನನಗೆಷ್ಟು ಯೂಸ್ ಆಗುತ್ತೆ ಅಷ್ಟನ್ನು ತಗೋತೀವಿ, ಬೇರೆಯವರು ಮಾರ್ಬಿಡ್ತೀನಿ. ಅದನ್ನ ಮಾರ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಟ್ಟು ಎಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ಸುಣ್ಣದ ಧೂಳು ಬರುತ್ತಲ್ಲ ಅದನ್ನ ಫುಲ್ಲು ಸ್ಪ್ರೇ ಮಾಡಬೇಕು. ಪಿ ಕೆ ಜಿ ಮತ್ತು ಇದನ್ನು ಬರುತ್ತೆ ಸ್ಪ್ರೇಗಳು ದ್ರವಕ, ಅದನ್ನೆಲ್ಲ ಶೆಡ್ಗೆಲ್ಲ ಸ್ಪ್ರೇ ಮಾಡಿಸಿ, ಉಪ್ಪು ಕಲ್ಲುಪ್ಪು ಬರುತ್ತಲ್ಲ ಅದನ್ನು ಕೆಳಗಡೆ ನೆಲಕ್ಕೆಲ್ಲ ಎರಚಿ ಅದರಿಂದ ರೋಗಗಳೆಲ್ಲ ಅವಾಯ್ಡ್ ಆಯ್ತದೆ. ಅದೆಲ್ಲ ಮಾಡಿ ವಾಶ್ ಮಾಡಿಸಿ H2O2 ಬದರುತ್ತೆ, ಡ್ರಿಂಕರ್ಗೆಲ್ಲ ವಾಶ್ ಮಾಡಿಸಿ ಮಿಷಿನಲ್ಲಿ ಕಟ್ತೀವಿ ನಾವು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಪಾಚಿ ಬಂದ್ಬಿಡ್ತದೆ, ಪಾಚಿ ಬಂತಂದ್ರೆ ಈ ಕೋಳಿ ಪ್ರಾಬ್ಲಮ್ ಬರುತ್ತೆ ಕೋಳಿಗೆ. ಎರಡೆರಡು ಕೆಲಸ ಮಾಡಬಾರ್ದು, ಶೆಡ್ಡು ಕೋಳಿ ಖಾಲಿ ಆದಾಗಲೇ ಅವಾಗಲೇ H2O2 ಕಟ್ಟಿ ಮಿಷಿನಲ್ಲಿ ಕಳಿಸ್ತೀವಿ ನಾವು, ಪೈಪ್ಲೈನ್ ಸಿಸ್ಟಮಲ್ಲಿ ಕಳಿಸ್ತೀವಿ, ಎಲ್ಲ ನೀಟ್ ಆಗುತ್ತೆ. ಅವಾಗ ಎಲ್ಲನೂ ಹೊರಗಡೆ ಹಾಕಿ ಎಲ್ಲ ನೀಟ್ ಮಾಡಿಸಿ ಪ್ರತಿಯೊಂದು ಬಾಕ್ಸ್ ಎಲ್ಲ ತೊಳಿಸ್ತೀವಿ ಆಳುಗಳ ಕೆಲಿ, ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಕ್ಲಿಯರ್ ಆಗುತ್ತೆ ಶೆಡ್ಡು. ಮತ್ತೆ ಪ್ರೊಸೆಸ್ ಮಾಡಿಬಿಟ್ಟು 21 ದಿನ ಗ್ಯಾಪ್ ಅಪ್ ಮಾಡಿಬಿಟ್ರೆ, ಫಸ್ಟು ಒಂದೇ ವೀಕು ಕೊಡ್ತಿದ್ರು ಮರಿ. ಇವಾಗೆಲ್ಲ ಕೊರೋನಾ ಆದಮೇಲೆ 21 ದಿನ ಪ್ರತಿಯೊಬ್ಬರಿಗೂ ಮಾಡಿಬಿಟ್ರೆ, 7 ಬ್ಯಾಚ್ ತನಕನೂ 7 ವರ್ ಬ್ಯಾಚು ತನಕನೂ ಮಾಡ್ತಿದ್ದೆ ಫಸ್ಟು. ಇವಾಗೆಲ್ಲ 6 ಬ್ಯಾಚು 7 ಬ್ಯಾಚ್ ಆಗ್ಬಿಟ್ರೆ ನಮ್ಮ ಪುಣ್ಯ. ಇವಾಗ 21 ದಿನ ಬಿಡಲೇಬೇಕು, ಈಗ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಸರ್. ಇವಾಗ 22ನೇ ದಿನ ನಿಮಗೆ ಪಕ್ಕ ಮರಿ ಬರುತ್ತೆ, ಅದು ಕಂಪ್ಯೂಟರ್ ಫೀಡಿಂಗ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅದೊಂದು ಚೆಕ್ನ 21 ದಿನ ಆದ ತಕ್ಷಣ ಮರಿ ಬಂದ್ಬಿಡ್ತದೆ. ಆ ಪ್ರೊಸೆಸಿಂಗ್ ಬಂದು ಬ್ರೂಡಿಂಗ್ ಟೈಮು. ಬ್ರೂಡಿಂಗ್ ಟೈಮಲ್ಲಿ ಕೋಳಿ ತಾಯಿ ಜೊತೆ ಹೆಂಗಿರ್ತದೆ ಆ ರೀತಿ ನಾವು ಕ್ಲೈಮೇಟನ್ನು ನಮ್ಮ ಶೆಡ್ಡಲ್ಲಿ ರೆಡಿ ಮಾಡಿಕೊಂಡು ಹೀಟ್ ಟೆಂಪ್ರೇಚರು ಎಲ್ಲನೂ ಸೆಟ್ ಆಗೋ ಥರ ರೆಡಿ ಮಾಡ್ಕೊಬೇಕು ಸರ್. ಆ ಮರಿ ಬರೋ ದಿನ ನಾವು ಇಜ್ಜಲಲ್ಲಿ ಹಾಕಿ ಹೀಟ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ ಸರ್. ಶ್ರೀಕಂಠ ಮೂರ್ತಿ ಅವರ, 1-2 ಗಂಟೆ ಕಾಲ ಕಳೆದ್ರೆ ಸಾಕು ಆರಾಮಾಗಿ ಕೋಳಿ ಸಾಕಣೆ ಮಾಡಬಹುದು ಅಂತ ಹೇಳಿದ್ರಿ. ಎಸ್ ಸರ್. ಅಷ್ಟೇನಾ ಕೆಲಸ ಆಗಲ್ಲ? ಅಷ್ಟೇನಾ ಸರ್, 2-3 ಅವರ್ ಅಷ್ಟೇನಾ. ಹೇಗಿರುತ್ತೆ ನಿಮ್ಮ ದಿನಚರಿ ಹೇಳಿ, ಕೋಳಿ ಸಾಕಾಣಿಕೆ ಸರ್? ಬೆಳಿಗ್ಗೆ ಮಾರ್ನಿಂಗು 6:30 ಶೆಡ್ ಹತ್ರ ಬಂದ್ರೆ 6:30 to 8:30, 9 ಗಂಟೆ ಒಳಗಡೆ ಕ್ಲಿಯರ್ ಆಗುತ್ತೆ. ಏನೆಲ್ಲ ಗಮನಿಸ್ತೀರಿ ನೀವು ಸರ್? ಬೆಳಗ್ಗೆ ಟೈಮ್ ಬಂದು ಚಿಕ್ಕ ಮರಿ ಟೈಮಲ್ಲಿ ಅವಕ್ಕೆ ಪ್ರತಿದಿನ ನೀರನ್ನು ಚೇಂಜ್ ಮಾಡಬೇಕು. ನೀರನ್ನು ಚೇಂಜ್ ಮಾಡಿ ಅದಕ್ಕೆ ಮೆಡಿಷನ್ಗಳೆಲ್ಲ ಇರ್ತದೆ ಅದನ್ನು ಹಾಕಿ ನೀರಲ್ಲಿ ಇಡಬೇಕು. ಪ್ಲಸ್ ಅದಾದಮೇಲೆ ಅವಕ್ಕೆ ಫೀಡರ್ ಚಿಕ್ಕ ಫೀಡರ್ ಬಾಕ್ಸ್ ಬರುತ್ತೆ, ಚಿಕ್ಕ ಮರಿಯಾಗಿರೋದ್ರಿಂದ ಪ್ರತಿದಿನ ಫೀಡ್ ಹಾಕಲೇಬೇಕು. ದಿನಕ್ಕೆ 3 ಸರಿ ಹಾಕಬೇಕು. ಅದನ್ನು ಮಾರ್ನಿಂಗ್ ಟೈಮು 8:30 to 9 ಗಂಟೆ ಒಳಗೆ ಕ್ಲಿಯರ್ ಆಗುತ್ತೆ. ರೇಕಿಂಗ್ ಮಾಡಬೇಕು ಅಂದರೆ ಪ್ರತಿದಿನ ಒಟ್ಟನ್ನು ಪಲ್ಟಾಯಿಸಿದಾಗ ಪ್ರತಿದಿನ ಅದು ಇದ್ದೇ ಇರುತ್ತೆ. 1 ಗಂಟೆ ಟೈಮ್ ಆಗುತ್ತೆ ಶೆಡ್ಡಲ್ಲಿ. ನಾನು, ನನ್ನ ತಮ್ಮ, ನಮ್ಮಪ್ಪ 3 ಜನ ಸೇರ್ಕೊಂಡು ಕ್ಲಿಯರ್ ಮಾಡ್ತೀವಿ. 3 ಜನ ಈ ಒಂದು 10,000 ಮರಿಗಳಿರುವಂತ ಶೆಡ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಿ? ಹಾ ಸರ್. ನೀರಿನ ವ್ಯವಸ್ಥೆ, ಬೋರ್ವೆಲ್ ನೀರು ಚೆನ್ನಾಗೈತೆ ಸರ್? ನೀರು ಪರೀಕ್ಷೆ ಮಾಡಿಸಿದ್ರ? ಹಾ ಸರ್, ಚೆನ್ನಾಗೈತೆ ನೀರು, ವಾಟರ್ ಇಂಟೇಕ್ ಸೂಪರ್ ಆಗೈತೆ, ನೀರಿಂದನೇ ಚೆನ್ನಾಗ್ ಬರ್ತಾ ಇವೆ ಮರಿ. ಅಲ್ಲಿ ನೀರು ಮುಖ್ಯ ನೀರೇ ಮೇನ್ ಇಂಪಾರ್ಟೆಂಟ್ ಸರ್. ಇನ್ನು ಫೀಡ್ ಅಂತ ನೀವು ಹೇಳಿದ್ರಲ್ಲ ಅದೆಲ್ಲ ಕಂಪ್ನಿಯವರೇ ಕೊಡ್ತಾರೆ. ಹಾಂ ಸರ್, ಫೀಡ್ ಎಲ್ಲ ಕಂಪ್ನಿಯವರೇ ಕೊಡ್ತಾರೆ. ನೀವೇನು ಹೊರಗಡೆ ತರೋವಂಥದ್ದು ಏನಿಲ್ಲ ಸರ್, ನಾವು ಹೊರಗಡೆ ತರ ನೆಸೆಸಿಟಿ ಇಲ್ಲ ಸರ್. ಕಂಪ್ನಿಯವರೇ ಚಿಕ್ಸು ಮತ್ತು ಫೀಡ್ಸು ವ್ಯಾಕ್ಸಿನೇಷನ್ಗಳು ಮೆಡಿಸಿನ್ಗಳು ಎಲ್ಲ ಅವರೇ ಕೊಡ್ತಾರೆ. ಈಗ 10,000 ಕೋಳಿಗಳನ್ನು ಒಂದು ಬ್ಯಾಚಲ್ಲಿ ಮಾಡ್ತೀರಿ. ಹಾಂ ಸರ್, ಅದರಲ್ಲಿ ಎಷ್ಟು ನಷ್ಟ ಆಗುತ್ತೆ ಅಂದರೆ ಸರ್ ಮಾರ್ಟಾಲಿಟಿ ರೇಟ್? ಸಾವಿರ ಒಂದು 6% ಕಂಪ್ನಿಯವ್ರು ಕೊಟ್ಟಿದ್ದಾರೆ. ನಮ್ದು 250-300 ಅಷ್ಟೇ, 450-550 ಹೈಯೆಸ್ಟ್ ಮಾರ್ಟಾಲಿಟಿ. 10,000 600 ತನಕ ಆರ್ನೂರು ತನಕ ಅಲ್ವಾ? ಹಾಂ ಸರ್. ಅಲ್ಲಿ ಈಗ 94% ನಿಮಗೆ ಲಿಫ್ಟಿಂಗ್ ಆಗುತ್ತೆ, 93% ಲಿಫ್ಟಿಂಗ್ ಆಗುತ್ತೆ. ಅವ್ರು ಏನು ಕಂಪ್ನಿಯವರು ಹೇಳಿದ್ದಾರೆ ಅದಕ್ಕಿಂತ ಕಡಿಮೆ ಆಗುತ್ತೆ ಸರ್. ಕಡಿಮೆ ಮಾಡಿದ್ರೆ ಮಾತ್ರ ನಮ್ಗೆ ದುಡ್ಡು ಸಿಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ನಮ್ಗೆ ದುಡ್ಡು ಆಗುತ್ತೆ. ಸರಾಸರಿ ಏನ್ ತೂಕ ಬಂದಿರುತ್ತೆ ಒಂದೊಂದು ಕೋಳಿ ಸರ್? 2 kg, 2 kg 100, 2 kg 200 gram ಬರುತ್ತೆ ಸರ್. 38-40 ದಿನ. 5 ಆಯ್ತು ನೀವು ಶುರು ಮಾಡಿ? ಹಾ ಸರ್. ಈಗೇನಾದ್ರೂ ಸಾಲ ತಗೊಂಡಿದ್ರಾ ಶೆಡ್ ನಿರ್ಮಾಣದ ಸಂದರ್ಭದಲ್ಲಿ? ಹಾ ಸರ್ ತಗೊಂಡಿದ್ದು. ಅದೆಲ್ಲ ತೀರಿದೆ ಈಗ? ಹಾ ಸರ್, ಎಲ್ಲ ಹಾಕಿರೋ ಇನ್ವೆಸ್ಟ್ಮೆಂಟ್ ಎತ್ತಿದ್ದೀನಿ ಸರ್. ಈಗ ಲಾಭದಲ್ಲಿ ಇದ್ದೀರಾ? ಹಾ ಸರ್, ಲಾಭದಲ್ಲಿ. ಇನ್ನು ಕೋಳಿ ಮಾರಾಟ ಅಂತೂ ಆ ಒಂದು ಕಂಪನಿ ವ್ಯವಸ್ಥೆ ಮಾಡಿದೆ, ಆ ಮಾರಾಟ ಜಾಲಕ್ಕೆ ನೀವು ಸಾಕಣೆ ಮಾಡ್ತೀರಿ, ಅದೆಲ್ಲ ಕೋಳಿಗಳು ಹೋಗುತ್ತೆ. ಹಾ ಸರ್. ಇನ್ನು ಅಲ್ಲಿ ಉಳಿದಂತಹ ತ್ಯಾಜ್ಯಗಳು ಅವುಗಳು ಸಹ ನಿಮಗೆ ಆದಾಯದ ಮೂಲ? ಹಾ ಸರ್ ಆಗುತ್ತೆ. ಗೊಬ್ಬರ ಉಳಿದಿದೆ ಎಷ್ಟು ಆಗುತ್ತೆ ಒಂದು ಬ್ಯಾಚ್ ಎಲ್ಲ ಆದ್ರೆ ನಿಮ್ಗೆ ಎಷ್ಟು ಬೆಲೆ ಗೊಬ್ಬರ ಉಳಿಯುತ್ತೆ ಸರ್? ಗೊಬ್ಬರ 15,000 ಕೊಟ್ಬಿಡ್ತೀನಿ. ಜಳ್ಳ ಹಾಕಿರ್ತೀನಿ, ಒಂದು 10,000 ಜಳ್ಳ ಹಾಕಿರ್ತೀವಿ, 15,000 ಗೊಬ್ಬರನೇ ಹೋಗುತ್ತೆ. ಅದನ್ನ ಬಿಟ್ಟರೆ ಚೀಲಗಳು ಬರುತ್ತೆ, ಫೀಡ್ಸ್ ಅನ್ ಚೀಲಗಳು, ಅದು ಒಂದು 600 ಸಿಗುತ್ತೆ. 600 10 rupees ಚೀಲಕ್ಕೆ ಹೋಗುತ್ತೆ, ಅದು ಕರೆಂಟ್ ಬಿಲ್ ಹೋಗುತ್ತೆ. ಅಲ್ಲಿಗೆ ಅಲ್ಲಿ ಕ್ಯಾರಿ ಆಗುತ್ತೆ ಸರ್. ಕರೆಂಟ್ ಬಿಲ್ ಒಂದು 6,000-7,000 ಬರುತ್ತೆ. 7,000 ಬರುತ್ತೆ ಚೀಲದಿಂದ, ಚೀಲಕ್ಕೆ ಅದನ್ನ ಕ್ಯಾರಿ ಆಗುತ್ತೆ. ಗೊಬ್ಬರ ಬಂದು ಜಳ್ಳ ಹಾಕಿರ್ತೀವಲ್ಲ, ಜಳ್ಳದ ಮೇಲೆ ಒಂದು 5,000 ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿಗೆಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಹೋಗೋದು ಅಂತಂದ್ರೆ ಇದ್ಲಿಗೆ ಹೀಟ್ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಒಂದು 15,000 ಇದ್ಲಿ ಬೇಕಾಗುತ್ತೆ. ಕೋಲ್ಡ್ ವೆದರ್ ಇದ್ದಾಗ, ಬಿಸಿಲು ಟೈಮ್ ಇತ್ತು ಅಂತಂದ್ರೆ ಬೇಸಿಗೆ ಟೈಮ್ ಆದ್ರೆ ಒಂದು 5,000-6,000 ಕ್ಲಿಯರ್ ಆಗುತ್ತೆ. ಇದನ್ನೆಲ್ಲ ಸಂಜೆ ಹೊತ್ತು ರೆಡಿ ಮಾಡ್ಬೇಕಾ? ಇಲ್ಲ, ಅದು ರೆಡಿ ಸಿಗುತ್ತೆ. ಚೀಲಕ್ಕೆ ಒಂದು 600 ತಂದು ಇಟ್ಕೊಬಿಡ್ತಾರೆ, ಟಿನ್ ಒಳಗಡೆ ಹಾಕಿ 4-4 ಎಂಡ್ ಹಾಕ್ತು ಅಂತಂದ್ರೆ ಅದು ಹೀಟ್ ಟೆಂಪರೇಚರ್ ನೈಟ್ ಎಲ್ಲ ಫುಲ್ ಮೇಂಟೈನ್ ಆಗುತ್ತೆ. ಸಾಯಂಕಾಲ ಬಂದು ಅದು ಮಾಡ್ಬೇಕು ನೀವು ನೈಟ್ ಟೈಮ್. ಅಲ್ಲೇನು ಯಾರು ಇರಬೇಕಾಗಿಲ್ಲ ಸರ್, ಇದ್ರೆ ಇರ್ಬೋದು ಇಲ್ದೇನು ಇರ್ಬೋದು. ಇದನ್ನ ಹಾಕೋದ್ರಿಂದ, ಇದ್ಲಿ ಹಾಕೋದ್ರಿಂದ ಪ್ರಾಬ್ಲಮ್ ಇಲ್ಲ. ಇನ್ನು ಬೆಂಕಿ ಹಾಕ್ತಾರೆ, ಶೆಡ್ಡು ಶೆಡ್ಡೇ ಬರ್ನ್ ಔಟ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಅದು ದೊಡ್ಡ ಟಿನ್ ಬರುತ್ತಲ್ಲ, ಬ್ಯಾರಕ್ ಟಿನ್ಗಳು, ಅದಕ್ಕೆ ಹಾಕ್ಬಿಟ್ಟು ಸೌದೆಗಳು ಹಾಕ್ಬಿಡ್ತಾರೆ, ಅದು ತುಂಬ ಉರಿತದೆ, ಇಲ್ಲ ಆಫ್ ಆಗೋಯ್ತದೆ ಅದು. ಖರ್ಚು ಹಾಗಾದ್ರೆ ಇದಕ್ಕಿಂತ ಅದು ಬೆಟರ್ ದನ್ನು ಕಡಿಮೆ ಆಗುತ್ತೆ, ಇದೇ ಹೆಚ್ಚಾಗೋದು. 5,000 ಒಳಗಡೆ ಒಂದು ಬ್ಯಾಚ್ ಕ್ಲಿಯರ್ ಆಗುತ್ತೆ. ಅದು ಭಯ ಅದರಲ್ಲಿ ತಾಟೆ ಎಲ್ಲ ಕಟ್ಟಿರ್ತೀವಿ, ಮಿಸ್ ಆಗಿ ಕೆಂಡ ಗಿಂಡ ಹಾರ್ತು ಕತ್ಕೊಬಿಟ್ರೆ ಅದು ಬರ್ನ್ ಆಗಿದಾವೆ ಆಲ್ರೆಡಿ. ನಷ್ಟ ಅನ್ನೋದೇ ನೀವು ನೋಡಿಲ್ಲ ಕೋಳಿ ಸರ್? ನಷ್ಟ ಅಂತಂದ್ರೆ ವರ್ಷಕ್ಕೊಂದು ಬ್ಯಾಚ್ ಹೋಗುತ್ತೆ, ಅದು ವರ್ಷಕ್ಕೆ ಕ್ಯಾರಿ ಆಗೋಗುತ್ತೆ. ಏನ್ ಅಮ್ಮ ಅಂದ್ರೆ 5-6 ಮೋಸ ಆಗಲ್ಲ ಪರ್ ಕೆಜಿ. ಧಾರಣೆ ಧಾರಣೆ ಕಡಿಮೆ ಆದಾಗ ಆತರ ಆಗುತ್ತೆ. ಮಾರ್ಕೆಟ್ ಫ್ಲಕ್ಚುಯೇಷನ್ ಆದಾಗ, ರೇಟ್ ಇದಾದಾಗ, ಮತ್ತೆ ಫೀಡ್ ಕ್ವಾಲಿಟಿ ಏನಾದ್ರು ಕಡಿಮೆ ಬಂತು ಅಂತಂದ್ರೆ ಹಂಗಾಗುತ್ತೆ. ಅಂದ್ರೆ ನೀವು ಸ್ವತಂತ್ರವಾಗಿ ಒಂದು ನಿರ್ಧಾರ ತಗೊಂಡು ನಿಮ್ಮ ಒಂದು ವಿದ್ಯಾಭ್ಯಾಸ ಆದ್ಮೇಲೆ ಈ ರೀತಿ ಮಾಡಬೇಕು ಅಂದಾಗ ನಿಮ್ ತಾಯಿ ಮಾರ್ಗದರ್ಶನ ಮಾಡಿದ್ರು, ಇದನ್ನ ನೀವು ಶುರು ಮಾಡಿದ್ರಿ, ನಿಮಗೆ ಖುಷಿ ಕೊಡ್ತಾ ಇದ್ದೀನಿ. ಖುಷಿ ಕೊಡ್ತಾ ಇದೆ ಸರ್. ಶ್ರೀಕಂಠ ಮೂರ್ತಿ ಅವರೇ, ತರಕಾರಿ ಬೆಳೆನೂ ಸಹ ನೀವು ಬೆಳೆಯೋಕೆ ಪ್ರಾರಂಭ ಮಾಡಿದ್ರಿ, ಅದಕ್ಕೇನು ಪ್ರೇರಣೆ, ಆ ಒಂದು ಮಾರುಕಟ್ಟೆ ಅಲ್ಲಿ ನಿಮ್ಮ ಚಿಂತನೆ ಯಾವ ತರ ಇತ್ತು ಸರ್? ಅಲ್ಲಿ ಅಂತಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ ತುಂಬಾ ಸರ್. ಅದು ನಾವು ಇನ್ವೆಸ್ಟ್ಮೆಂಟ್ ಹಾಕಿರ್ತೀವಿ ಒಂದೊಂದು ಟೈಮ್ ಅದನ್ನ ಎತ್ತಕ್ಕೆ ತುಂಬಾ ಹಿಂಸೆ ಆಗಿರ್ತದೆ. ಫಸ್ಲು ಬರುತ್ತೆ ನಿಮಗೆ ಕಾಸು ಕೊಟ್ಟಿರೋ ಬೆಳೆ ಯಾವ್ದು ತರಕಾರಿ ಬೆಳೆ ಸರ್? ಕಲ್ಲಂಗಡಿ, ಕಲ್ಲಂಗಡಿ, ಬಾಳೆ, ಟೊಮೆಟೊ, ಒಂದೊಂದ್ ಟೈಮ್ ಒಂದೊಂದು ಕೈ ಹಿಡಿದಿದೆ ಸರ್. ಒಂದಲ್ಲ ಒಂದು ಬೆಳೆ, ಒಂದ್ ವರ್ಷದಲ್ಲಿ 4 times ಹೋದ್ರು 2 times ಯಾರು ಪಿಕಪ್ ಆಗಿದೆ. ಆ ಒಂದು ನಿರೀಕ್ಷೆ ಇಟ್ಕೊಂಡೆ ಶುರು ಮಾಡ್ತೀವಿ ಸರ್. ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ರಿಟರ್ನ್ ಎತ್ತೇ ಇರ್ತೀವಿ ಅಂತ ಕಾನ್ಫಿಡೆಂಟ್ ಇಂದ ಮಾಡೇ ಬಿಡ್ತೀವಿ ಸರ್. ಏನ ಕಾಂಪಿಟೇಷನ್ ಅಂದ್ರೆ ಹೆಂಗೆ ಅಂದ್ರೆ ಸರ್, ಈಗ ಟೈಮ್ ತಕ್ಕಂತೆ ನೋಡ್ಬೇಕು. ಈ ಟೈಮಲ್ಲಿ ನೋಡಿ, ಇವಾಗ ಟೊಮೆಟೊ ಹಾಕಿದ್ರೆ ಜನವರಿ ಟೈಮ್ ಬರ್ತದೆ, ಈ ಟೈಮಲ್ಲಿ ಎಲ್ಲ ನಾಟಿ ಆಗಿರ್ತದೆ, ಈ ಟೈಮಲ್ಲಿ ಹಾಕ್ತು ಅಂತಾರೆ ಸಿಗುತ್ತೆ ರೇಟು. ಆ ನಿರೀಕ್ಷೆ ಇಟ್ಕೊಂಡು ನಾವು ಹಾಕ್ಬಿಡೋದು. ಅಂದ್ರೆ ಓಣಂ ಟೈಮಲ್ಲಿ ಬೇಡಿಕೆ ಇರೋದು MC ಕೇರಳ. ಈ ಸರಿ ನಂದು 2.5 acres ಇತ್ತು, ಅದು ಬಿಟ್ಟೇ ಬಿಟ್ಟಿದ್ದು 2 rupees ಅಷ್ಟೇ, 2-3 rupees ಇತ್ತು. ಕೊನೆಯಲ್ಲಿ ಬರೀ ಬಿಟ್ ಕಾಯಿ 1,00,000 ಇತ್ತು. 15-10 rupees ಶುರುವಾಗಿ ಪ್ರತಿದಿನ 2-2 rupees ಅಪ್ಪ ಆಗೋಯ್ತು, 15 rupees ತನಕ ಔಟ್ ಆಯ್ತು. ಬರೀ 10 ಟನ್ ಸಿಕ್ತು, ಎಲ್ಲ ಖರ್ಚು ಕಳೆದು 1 ಲಕ್ಷ ರೂಪಾಯಿ ಆಯಿತು. ಅದು ಬಿಟ್ಟು ಕಾಯಿ ಒಳಗಡೆ ತುಂಬ ಕಾಯಿತ್ತು, 20 ಟನ್ ಮೇಲಾಗೋದು. ಎಮ್ ಸಿ ಓಣಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ನೋಡಿ ಎಲ್ಲ ಹಾಕಿದ್ದು. ಆ ಟೈಮಲ್ಲಿ ಕೇರಳ ಲಾಕ್ಡೌನ್ ಆಯಿತು, ಕೊರೋನಾ ಟೈಮು, ಆಗಲಿಲ್ಲ. ಆದರೂ ಏನು ನಷ್ಟ ಅಂತೂ ಆಗಲಿಲ್ಲ. ಹಾಂ, ಮಾಡಿರೋ ಖರ್ಚು ಕ್ಯಾರಿ ಆಗುತ್ತೆ ಸರ್. ಈ ಒಂದು ವಿಶ್ವಾಸ ಇರಬೇಕು. ಹಾಂ ಸರ್, ನಂಬಿಕೆ ವಿಶ್ವಾಸ ಇದ್ದರೆ ಮಾಡ್ಬೋದು. ಹಾಕ್ಬಿಡ್ತೀವಿ, ಬಂದ್ಬಿಡ್ತದೆ. ಅಕ್ಸೆಪ್ಟೇಷನ್ ಅಷ್ಟೊಂದು ರೀ, ದೊಡ್ಡದಾಗಿ ಅಕ್ಸೆಪ್ಟೇಷನ್ ಮಾಡ್ಕೊಂಡ್ರೆ ಆಗಲ್ಲ ಸರ್. ಇಲ್ಲಿ ಇನ್ನು ಈಗ ಬೆಳೆ ಬೆಳೆಯೋದು, ಕೋಳಿ ಸಾಕಾಣಿಕೆ ಏನೋ ಬೇಕಾದಂತಹ ಔಷಧಿಗಳು, ಒಂದು ಕೋಳಿ ಆಹಾರ ಎಲ್ಲವನ್ನ ಕಂಪನಿಯವರು ನೀಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಿ. ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಜವಾಬ್ದಾರಿ ಇರುತ್ತೆ ಇಲ್ಲಿ ನಿಮಗೆ, ಏನಂದ್ರೆ ಆ ಭೂಮಿಯನ್ನು ಸಹ ಆರೋಗ್ಯವಾಗಿ ಉಳಿಸ್ಕೋಬೇಕು. ಒಂದು ಬೆಳೆ ತಗೊಂಡಾದ್ಮೇಲೆ ಭೂಮಿ ಚೆನ್ನಾಗಿದ್ರೆ ಮಾತ್ರ ಎರಡನೇ ಬೆಳೆ ಮೂರನೇ ಬೆಳೆ ಬರಕ್ ಸಾಧ್ಯ. ಈ ದೃಷ್ಟಿಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬೇಕು, ಆದಷ್ಟು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂತ ಎಲ್ಲ ಯುವಕರಿಗೂ ಮಂದಟ್ಟಾಗೋ ತರ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹೇಳಿ, ಈ ಬಗ್ಗೆ ಏನ್ ಪ್ರಯತ್ನ ಮಾಡಿದಿರಿ ಸರ್? ನೀವು ತೋಟದಲ್ಲಿ ಬಳಸುವಂತಹ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಸರ್? ಕಡಿಮೆ ಮಾಡಿದ್ರೆ ನಾನು ಆಲ್ಮೋಸ್ಟ್ ಆಲ್ ನಾನು ಶುರು ಮಾಡುತ್ತೇವೆ ನಾನು ಮೂಟೆ ಗೊಬ್ಬರ ಹೆಚ್ಚಾಗಿ ಹಾಕಲ್ಲ. ಈ 12-16-19 ಇದು ಎಷ್ಟು ಬೇಕು ಅಷ್ಟೇನೆ. ಗ್ರೋತ್ ಮಾತ್ರ ಒಂದು ಮೂಟೆ ಕೊಡೋದು ಹೆಚ್ಚು. ನಾನು ಆಲ್ಮೋಸ್ಟ್ ಆಲ್ 80% ಏನು ಮಾಡ್ತೀನಿ ಕೊಟ್ಟಿಗೆ ಗೊಬ್ಬರ ಮೇನ್ ಪ್ರಿಫರೆನ್ಸು. ನಾವು ಇಲ್ಲಿ 1 25 kg ಬ್ಯಾಗ್ಗೆ 2500 ರೂಪಾಯಿ ಕೊಡ್ತೀವಿ. 1 ಟ್ರ್ಯಾಕ್ಟ್ರಿಗೆ 2000 ರೂಪಾಯಿ ಕೊಟ್ಟರೆ ತಗೊಂಬಂದ್ಕಿತ ಆಗ್ತಾನೆ. 10 ಮೂಟೆ ಕಟ್ಟೋದ್ರ ಬದಲು 10 ಟ್ರ್ಯಾಕ್ಟ್ರ್ ಗೊಬ್ಬರ ಹೊಡಿಸ್ತು ಅಂತಂದರೆ ಅದಕ್ಕೆ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಒಳ್ಳೆ ಗ್ರೋತ್ ಕೊಡ್ತದೆ ಅದೇ. ಅದು ಅದನ್ನು ಬಿಟ್ಟರೆ ಅಳಗಚ್ಚಿ ಕಬ್ಬನ್ ಫ್ಯಾಕ್ಟ್ರಿದು ಅಳಗಚ್ಚಿ ಬರುತ್ತೆ, ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಬಿಟ್ಟು ಕೊಳೆ ಹಾಕ್ಬಿಟ್ಟು ವರ್ಷಕ್ಕೊಂದ್ಸಾರಿ ಹಾಕ್ತು ಅಂತಂದರೆ ಸಾಕು ಸರ್. ಅದನ್ನು ನಾವು ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬೆಳೆಸಲ್ಲ. 20-20 DAP ಪೊಟಾಷು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಅದನ್ನು ಬಿಟ್ಟರೆ ಈ ಮೂಟೆ ಗೊಬ್ಬರ 99-12-16 ಫಾಸ್ಫರಸ್ ಓವರ್ ಇರ್ತದೆ, ಭೂಮಿನೇ ವೈಟ್ ಆಗ್ಬಿಡ್ತದೆ. ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಬ್ಬರು ಇವಾಗ ಹಾಕಿದ ತಕ್ಷಣ ಬಂದ್ಬಿಡ್ಬೇಕು ಅಂದ್ಬಿಟ್ಟು ಅದನ್ನು ಕಟ್ತಾರೆ. ಕಟ್ತು ಅಂತಂದರೆ ಇದಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಕಡಿಮೆ ಮಾಡಿದ್ವಿ. ನಮ್ಮದು ಮಣ್ಣಂತೂ ಹಾಳಾಗಿಲ್ಲ, ಚೆನ್ನಾಗಿದೆ. 10-11 ವರ್ಷದಿಂದನೂ ಮಾಡ್ತಾ ಇದ್ದೀನಿ ನಾನು, ಮಣ್ಣಂತೂ ಏನು ಪ್ರಾಬ್ಲಮ್ ಆಗಿಲ್ಲ. ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ಹಾಂ ಸರ್, ಮಾಡಿಸಿದ್ದೀನಿ. ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆ? ಚೆನ್ನಾಗಿದೆ ಸರ್. ಈ ಕೋಳಿ ಗೊಬ್ಬರ ಎಷ್ಟು ನಿಮ್ಮ ಬೆಳೆಗಳಿಗೆ ನೀವು ಬಳಕೆ ಮಾಡ್ತೀರಿ ಸರ್? 1 ಶೆಡ್ಡಿಂದ 2 ಶೆಡ್ ಅಷ್ಟೇನೆ ಸರ್. ಇಯರ್ಲಿ 1 ಎಕರೆಗೆ 2 ಟ್ರ್ಯಾಕ್ಟರ್ ಆದರೆ ಸಾಕು ಸರ್ ಅಷ್ಟೇನು. ಇನ್ನು 2 ಬ್ಯಾಚ್ದು ಬಳಕೆ ಮಾಡಿ. 2 ಬ್ಯಾಚ್ದು ಬಳಕೆ ಮಾಡ್ತೀರಿ, ಇನ್ನೊಂದು 4 ಬ್ಯಾಚು. ಇದನ್ನು ಸ್ಟೋರೇಜ್ ಮಾಡಿಬಿಟ್ಟು ಕೊಡ್ತಿರ್ತದೆ ಸರ್, ವರ್ಷಕ್ಕೊಂದ್ಸರಿ ಫುಲ್ಲು ಕಪ್ಪಾಗಿ ಹೋಗುತ್ತೆ, ಪೌಡ್ರ್ ಥರ ಆಗೋಗುತ್ತೆ. ಅದನ್ನು ಎಲ್ಲ ಫುಲ್ಲು ಹೊಲಕ್ಕೆಲ್ಲ ಹೆಚ್ಚಿಸ್ಬಿಡ್ತೀನಿ. ನಿಮ್ಮ ಕ್ಷೇತ್ರಕ್ಕೆ ಸಾಕು? ಸಾಕು ಸರ್. ಉಳಿದ 4 ಬ್ಯಾಚಸ್ ನೀವು ಮಾರಾಟ ಮಾಡಿ. ಈ ತರಕಾರಿ ಮಾರುಕಟ್ಟೆಗೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೀವು ಸರ್? ತರಕಾರಿಗೆ ಅಂತಂದರೆ ನಾನು ಬಂದ ತರಕಾರಿನ 2 ಕಡೆ ಹೊಡಿತೀವಿ. ಒಂದು ಕಮರ್ಷಿಯಲ್ ಇರ್ತವೆ, ಎಮ್ ಸಿ ಇವೆಲ್ಲ ಗನ್ ಹೌಸಲ್ಲಿ ಸೇಲ್ ಆಗಲ್ಲ, ಅದನ್ನು ಆರ್ ಎಮ್ ಸಿ ಬಿಡ್ತೀವಿ. ಇಲ್ಲಿ ಗನ್ ಹೌಸಲ್ಲಿ ಅಂದರೆ ತರಕಾರಿ, ಸೌತೆಕಾಯಿ, ಹೀರೆಕಾಯಿ, ಪಡ್ಲ ಇವೆಲ್ಲ ಏನು ಮಾಡ್ತೀವಿ, ಗನ್ ಹೌಸ್ಗೆ ಹಾಕ್ಬಿಡ್ತೀವಿ. ಕ್ಯಾಶ್ ಆನ್ ಕ್ಯಾರಿಯಲ್ಲಿ ಮಾರ್ನಿಂಗ್ ತಗೋಯ್ತು ಅಂತಂದರೆ ನೈಟು 5 ಗಂಟೆಗೆ ಹೋಗ್ತೀವಿ. ಮಾರ್ನಿಂಗ್ ಎಲ್ಲ ದುಡ್ಡು ಆಗುತ್ತೆ ಅಲ್ಲಿ ಸೇಲ್. ನಿಮ್ಗೆ ಗೊತ್ತಿರುತ್ತೆ ಈ ರೇಟ್ ನಡೀತಾ, ಈ ರೇಟ್ ಮಾರ್ಕೆಟ್ ರೇಟ್ ಏನಿರ್ತದೆ ಅದೇ ರೇಟ್ ಅಲ್ಲಿ ಕೊಡ್ತಾರೆ. ಅಲ್ಲಿದಲ್ಲಿಗೆ ವ್ಯಾಪಾರ ಅಲ್ಲಿದಲ್ಲಿಗೆ ಅಂದ್ರೆ ಇಲ್ಲಿ ಕ್ಯಾಶ್ ಆಗುತ್ತೆ, ಇಲ್ಲಿ ಲೇಟ್ ಪೇಮೆಂಟ್ ಆರಂಭಿಸಿ ಅಂದ್ರೆ ಆ ಒಂದು ಕಟಾವು ದಿನಗಳಲ್ಲಿ 4-5 ದಿನ ಓಡಾಡಬೇಕಾಗುತ್ತೆ. ಅದು ಒಳ್ಳೇದು. ಹಾಂ ಸರ್, ಇಲ್ಲಿ ಗನ್ ಹೌಸಲ್ಲಿ ಅಂತಾರೆ ನೇರ ಮಾರುಕಟ್ಟೆ ಇದ್ದಂಗೆ ಹೋಯ್ತೀವಿ ನಾವೇ ಡೈರೆಕ್ಟ್ ಆಗಿ. ದಳ್ಳಾಳಿ ಏನು ಪ್ರಾಬ್ಲಮ್ ಇಲ್ಲ, ಗಾಡೀಲಿ ತಗೊಂಡೋಗಿರ್ತೀವಿ. ಅಲ್ಲಿ ತಗೊಳ್ಳೋಂಥವ್ರು ಬಂದಿರ್ತಾರೆ, ಈ ಜನಗಳೆಲ್ಲ ಬಂದಿರ್ತಾರೆ, ಸಿಟಿಯವರೆಲ್ಲ ಬಂದಿರ್ತಾರೆ, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಬಿಡ್ತಾರೆ. ಈ ತೆಂಗಿನ ಮರಗಳು ಎಷ್ಟು ಒಂದು ಮರಕ್ಕೆ ಇಳುವರಿ ಕೊಡ್ತಾ ಇದೆ ಸರ್? ಅಂದರೆ ವರ್ಷದ ಲೆಕ್ಕದಲ್ಲಿ ನಾವು ತೋಟ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್, ಅಷ್ಟೆಲ್ಲ ತೆಂಗಿನಕಾಯಿಗೆ ಅಂದ್ಬಿಟ್ಟು ಬಿಟ್ಕೋತಿದೆ. ಒಂದೂವರೆ ಸಾವಿರ 2000 3000 ತನಕ ಕಾಯಿ ಬೀಳ್ತಿದ್ದ. ಈ ಮರ ಹತ್ತವ್ರಿಗೆ ದುಡ್ಡು ಕೊಡಬೇಕು, ಸಿಕ್ಕಾಪಟ್ಟೆ ಕಾಯಿಗೆ 2 ರೂಪಾಯಿ 3 ರೂಪಾಯಿ ತಗೋತಾ ಇದ್ದಾರೆ. ಅದಕ್ಕೆ ನಾವು ಈ ಸಾರಿ ತೋಟ ಕೊಟ್ಬಿಟ್ಟಿದೆ. ಅದರ ನಿರ್ವಹಣೆ ಎಲ್ಲ ನೀವು ಮಾಡೋದು, ಅವ್ರು ಮಾಡೋದು? ಇಲ್ಲ, ನಾವೇನು ಸರ್, ಎಲ್ಲ ಅವನು ಉಳಿಸ್ಬಿಟ್ಟು ಬುಡಕ್ಕೆಲ್ಲ ಗೊಬ್ಬರ ಸುರಿಸ್ಬಿಟ್ಟು ಉಪ್ಪು ಬರುತ್ತಾರೆ, ಅಡುಗೆ ಉಪ್ಪು ಅದನ್ನು ಹಾಕ್ಬಿಟ್ಟು ಬಿಟ್ಬಿಡ್ತು. ಎಷ್ಟು ಇಳುವರಿ ಬರ್ತಿರ್ಬೋದು ಮರಕ್ಕೆ ಸರ್? ಬರುತ್ತೆ ಸರ್, ಅದು 100 ಕಾಯಿ ಇರ್ಬೋದಾ ಸರ್? ಬರುತ್ತೆ 100, 200 ತನಕ ಬರುತ್ತೆ. ಎಷ್ಟು ವರ್ಷದ ಹಳೆ ಮರಗಳು ಸರ್? ಅದೆಲ್ಲ 60 ವರ್ಷ 70 ವರ್ಷ ಆಗೈತೆ. ನಿಮ್ಮ ತಂದೆ ಕಾಲದ್ದು? ತಾತನ ಕಾಲದ್ದು? ಇಲ್ಲ, ನಮ್ಮ ತಂದೆ ಕಾಲದ್ದು. ನಮ್ಮ ತಂದೆ ಹಾಕಿರೋದಂತೆ ಚಿಕ್ಕವನಾಗಿದ್ದಾಗ ಒಂದು 15 ವರ್ಷ 20 ವರ್ಷ ಟೈಮಲ್ಲಿ ಹಾಕಿರೋದವರು. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ ವರ್ಷಕ್ಕೆ? ಸರ್ ಅದು 2-2.5 ಲಕ್ಷ ಆಯ್ತದೆ. ನಾನೇ ಮಾಡೋದ್ರಿಂದ ನಾನೇ ಕಿಳಿಸಿ ಎಲ್ಲಾನು ತೆಗೆದು ಕಾಯಿ ಮಾರ್ತಿದೆ. 3-4 ಲಕ್ಷ 4 ಲಕ್ಷ ಆಯ್ತಿತ್ತು. ಇವಾಗ ಮೇ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಕೊಟ್ಬಿಟ್ಟು ಸುಮ್ಮನೆ ಇರೋದ್ ಮೇಲೆ 150 ಮರ ಇದೆ. ಹಾ ಸರ್, ನಿಮ್ಗೊಂದು 2.5 ಲಕ್ಷ ಆದಾಯ ಬರುತ್ತದೆ. ಹಾ ಸರ್, ನಿರ್ವಹಣಾ ವೆಚ್ಚ ಖರ್ಚು ಎಲ್ಲ? ಸರ್ ಅದಕ್ಕೆ ಅಂತಂದ್ರೆ ಯಾವುದು ನಿರ್ವಹಣೆ ಇರಲ್ಲ. ಟ್ರ್ಯಾಕ್ಟರ್ ಹೊಡಿಸ್ತೀವಿ, ನಮ್ದೇ ಸ್ವಂತ ಟ್ರ್ಯಾಕ್ಟರ್ ಇದೆ, ಅದರಿಂದ ನಮ್ಗೇನು ಗೊತ್ತಾಗಲ್ಲ. ನಮ್ ಟ್ರ್ಯಾಕ್ಟರ್ಲ್ಲೇ ಹೊಡಿಸ್ತಿರ್ತೀವಿ. ನಮ್ದೇ ಕೋಳಿ ಗೊಬ್ಬರ ಮತ್ತೆ ದನನ್ ಗೊಬ್ಬರ ಎಲ್ಲ ಇರ್ತದೆ. ಆಳುಗಳ 4 ಆಳು ಕರ್ಕೊಂಡು ಸರಿಸ್ಬಿಡ್ತೇವೆ ಅಷ್ಟೇ. ಎಲ್ಲ ಕೆಲಸ ನೀವು ಮಾಡ್ತೀರಾ? ಚಿಕನ್ ಮಾಡ್ತೀವಿ. ಹಾ ಸರ್, ನಾವು ಮಾಡ್ತೀವಿ. ಹಸು ಎಷ್ಟು ಸಾಕಿದೀರಿ? ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? 2 ಹಸು ಐತೆ. ನಮಗೆ ಓನು ಯೂಸ್ ಮಾಡ್ಕೋತೀವಿ. 4-4 ಲೀಟ್ರ್ 5 ಲೀಟ್ರ್ ಆಗುತ್ತೆ. ನಾವು ಎಷ್ಟು ಯೂಸ್ ಮಾಡಕ್ ಹೋಗ್ ಅಷ್ಟು ಇದು ಮಾಡ್ಕೋತೀವಿ. ಮತ್ತೆ ಕೋಳಿಗೆ ಹಾಕ್ಬಿಡ್ತೀವಿ, ಎಲ್ಲ ಗ್ರೋತ್ ಆಗುತ್ತೆ ಕೋಳಿಗೆ ಹಾಕಿದ್ರೆ. ಹಾ ಸರ್, ಬೇರೆ ಕಡೆಯಿಂದ ತಂದು ಹಾಕೋದ್ರಿಂದ ನಮಗೆ ನಮ್ಮಲ್ಲೇ ಐತೆ. ನಾವು ಎಷ್ಟು ಮನೆಗೆ ಯೂಸ್ ಮಾಡ್ಕೋತೀವಿ ಮಾಡ್ಕೋತೀವಿ. ಕೋಳಿಗೂ ಹಾಲು ಕೊಡಿಸ್ಬೋದು? ಹಾ ಸರ್, ಹಾಲು ಕೊಡ್ಬೋದು. ಗಿಂಡಾಲ್ ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಗಿಂಡಲ್ ಎನಿ ಟೈಮ್ ಸಿಗಲ್ಲ. ನಾವು ಹಿಪ್ಪ ಹಾಕ್ಬಿಟ್ಟು ಮೊಸರು ಮಾಡಿಬಿಟ್ಟು ಮಜ್ಜಿಗೆ ಕೊಟ್ಬಿಡ್ತು ಅಂತಂದ್ರೆ ಗ್ರೋತ್ ಬರುತ್ತೆ. ಹೀಟು ಟೆಂಪರೇಚರ್ ಮೇಂಟೈನ್ ಆಯ್ತು ಅವಕ್ಕೆ ಬಾಡಿ. ಈ ಬೇಸಿಗೆ ಟೈಮಲ್ಲೆಲ್ಲ ಈ ಸ್ಲೋಪ್ ಮೊಟಾಲಿಟಿ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಡಿಸಿನ್ಗಳವೆ, ಅದಕ್ಕೆ 3,000-4,000 ಸುರಿಯೋದ್ರ ಬದಲು ನಮ್ಮಲ್ಲಿ ಇರೋ ಮಜ್ಜಿಗೆ. ಈಗ ಕಂಪ್ನಿಯವರು ಈ ಮಜ್ಜಿಗೆ ಕೊಡೋದ್ರ ಬಗ್ಗೆ ಏನೋ ಅಭ್ಯಂತರ ಇಲ್ಲ ಸರ್. ಕೊಡಿ ಅಂತ ಹೇಳ್ತಾರೆ. ಕೊಡಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ, ಜನಗಳು ಕೊಡಲ್ಲ. ಹೌದಾ? ಎಲ್ಲಿಂದ ತಂದು ಕೊಡೋಕ್ಕಾಗತ್ತೆ ಅಂತ ನೋಡಿದ್ರೆ 4 ಲೀಟ್ರ್ ಎಪ್ಪ ಹಾಕ್ತೀವಿ. 4 ಲೀಟ್ರ್, 5 ಲೀಟ್ರ್ ಬೆಳಿಗ್ಗೆ 4-5 ಹಾಕ್ತಾರೆ, ಸಾಯಂಕಾಲ ತಗೊಂಡು ಹೋಗ್ಬಿಡ್ತೀವಿ. ಒಂದ್ ಶೆಡ್ಗೆ ಎಷ್ಟು ಬೇಕಾಗುತ್ತೆ ಸರ್? 4 ಲೀಟ್ರ್ ಹಾಕಿ ಅಂತಾರೆ, ಸಾಕಾಗುತ್ತೆ. 200 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಡ್ರಿಂಕರ್ ಡೋಸೇಜ್ ಹಾಕ್ಬಿಡ್ತೀವಿ. ಅದು ಹಾಲನ್ನ ಮೊಸರು ಮಾಡಿ ಕೋಳಿಗೂ ಅದನ್ನ ಆಹಾರವಾಗಿ ಕೊಡ್ತಾ ಇದೀವಿ. ಒಂದು ಕೋಳಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ? ಸರ್ ಪರ್ ಕೋಳಿಗೆ ಕಂಪ್ನಿಯವರು 12-22 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಅದರಲ್ಲೆಲ್ಲ ಖರ್ಚೆಲ್ಲ ಕಳೆದ್ರೆ ಸರ್ ಪರ್ ಕೆಜಿಗೆ ಒಂದು 5 ರೂಪಾಯಿ ಸಿಗುತ್ತೆ. ಒಂದು ಕೆಜಿ, ಒಂದು ಕೆಜಿಗೆ 5-6 ರೂಪಾಯಿ 7 ರೂಪಾಯಿ ಒಂದು ಮಾರ್ಕೆಟಿಂಗ್ ಇದ್ದಂಗೆ. ಒಂದು ಕೋಳಿ ಇದ್ರೆ ಅಲ್ಲಿ 10 ರೂಪಾಯಿ ಒಂದು ಕೋಳಿಯಿಂದ ಹೇಳಬಹುದು. ಹೇಳ್ಬೋದು. 2 ಕೆಜಿ ತೂಕ ಬರುತ್ತೆ ಅಂದ್ರೆ 2 ಕೆಜಿ ಮಾರ್ಕೆಟ್ ಇತ್ತು ಅಂತಂದ್ರೆ ನಮ್ಗೆ ಪ್ರಾಫಿಟ್ ಬಂದು 8 ರೂಪಾಯಿ ತನಕ ಖರ್ಚುಗಳು ಸಿಕ್ಬಿಡ್ತದೆ ಒಂದು ಕೆಜಿಗೆ. ಮಾರ್ಕೆಟಿಂಗ್ ಡೌನ್ ಇತ್ತು ಅಂತಂದ್ರೆ ಒಂದು 5-6 ರೂಪಾಯಿ ಮೋಸ ಇಲ್ಲ. ಒಂದು ಬ್ಯಾಚ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 38-40 ದಿನ ಅಪ್ಪು ನಂದು ಅಷ್ಟೇ. ನಾನು ಅದರಿಂದ ಮುಂದಕ್ಕೆ ಹೋಗಿಲ್ಲ. ಬೇರೆಯವರೆಲ್ಲ 50 ದಿನಾನು ಮಾಡ್ತಾರಂತ ಮಾಡ್ತಾ ಇದ್ದಾರೆ. 41 ದಿವಸದಿಂದ ಅದು ಶುರು ಆಗುತ್ತೆ. ಹಾ ಸರ್, ಒಂದೇ ದಿನ ಲಿಫ್ಟಿಂಗ್ ಮಾಡಿಬಿಡ್ತಾರೆ. 38-41 ಡೇಸ್ ಒಳಗೆ ಕಂಪ್ಲೀಟ್ ಆಗೋಗುತ್ತದೆ ಬ್ಯಾಚ್. ಆಮೇಲೆ 21 ದಿನ ಬಿಡಬೇಕು. 21 ದಿನ ಗ್ಯಾಪ್ ಅಪ್ಪು. ಅದೆಲ್ಲ ಪ್ರೋಸೆಸ್ ಇರ್ತದೆ. ಕ್ಲೀನಿಂಗು, ಶೆಡ್ ಕ್ಲೀನಿಂಗು ಎಲ್ಲ ರೆಡಿ ಮಾಡ್ಬೋದು. ಸರ್ ಕ್ಲೀನಿಂಗ್ ಪ್ರೋಸೆಸ್ ಅಂತಂದ್ರೆ ಗೊಬ್ಬರ ಕೊಡ್ತೀವಲ್ಲ, ಅವ್ರೇನು ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ. ಕೊಟ್ಟಿಗೆ ಅವ್ರಿಗೆ ಕೊಟ್ಬಿಡೋದು. ಇನ್ ಸುಣ್ಣ ಎಲ್ಲ ಹಾಕ್ಬಿಟ್ಟು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಫೆಮಿಕೇಶನು, ಸುಣ್ಣ ಫೆಮಿಕೇಶನ್ ಮಾಡೋಕ್ಕೂ ಕಂಪ್ನಿಯವನು ಕೊಡ್ತಾನೆ. ಸುಣ್ಣ ತತ್ತೀವಿ, ಕಲ್ಲು ತತ್ತೀವಿ, ಇವೆರಡಕ್ಕೆ ಮಾತ್ರ ಒಂದು 3,000. ಅದು 2 ರಿಂದ ಆಗುತ್ತೆ. 1,000 ರೂಪಾಯಿ ಆಳುಗಳಿಗೆ ಈಗೆಲ್ಲಾನು ಅದನ್ನು ಇಡಕ್ಕೆ ಕೊಡ್ತೀವಿ. 1,000 ರೂಪಾಯಿ ಆ ಬಾಕ್ಸ್ಗಳು ಬರ್ತದಲ್ಲ, ಫೀಡರು ಡ್ರಿಂಕರು ಇದೆಲ್ಲ ವಾಶಪ್ ಮಾಡೋಕ್ಕೆ 1,000 ರೂಪಾಯಿ ಕೊಡ್ತೀವಿ. 5,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಬೇಕಾದಂತಹ ತಂತ್ರಜ್ಞಾನಗಳೆಲ್ಲ ಇದೆ. ಹಾಂ ಸರ್, ಇದೆ. ನೀವೇ ಮಾಡ್ಕೊಂಡಿದ್ದೀರಾ ಅಥವಾ ಹೊರಗಡೆ ಅವ್ರು ಬಂದು ಮಾಡ್ತಾರ ಅದೆಲ್ಲ? ಇಲ್ಲ ಸರ್, ನಾವೇ ಮಾಡ್ಕೊತೀವಿ. ನಿಮಗೆಲ್ಲ ಗೊತ್ತಿದೆ? ನಮಗೆಲ್ಲ ಗೊತ್ತಿದೆ. ನೀವು ನಿಮ್ಮ ತಮ್ಮ ಇಬ್ಬರು ಮಾಡಿ ಏನನ್ಸುತ್ತೆ ಶ್ರೀಕಂಠ ಮೂರ್ತಿಯವರ, ಈಗ ನಿಮಗೆ ಒಬ್ಬ ಕೃಷಿಕನಾಗಿ ಇದೆಲ್ಲ ಅಂದರೆ ಸಮಗ್ರ ಕೃಷಿ, ಕೋಳಿ ಕೃಷಿಯನ್ನು ನೀವು ಆಧಾರವಾಗಿ ಇಟ್ಕೊಂಡಿದ್ದೀರಿ, ಜೊತೆಗೆ ಬೇರೆ ಕೃಷಿನೆಲ್ಲ ಮಾಡ್ತಾ ಇದ್ದೀರಿ. ಇನ್ನು ಭತ್ತದ ಬೇಸಾಯದ ಬಗ್ಗೆನೂ ಮಾಡೋಣ. ಈಗಲೂ ಭತ್ತ ಬೆಳೀತಾ ಇದ್ರೆ 2 ಎಕರೆನಲ್ಲಿ ಹೇಳಿ, ಏನು 2 ಬೆಳೆ ಹಾಕ್ತೀರಾ, 1 ಬೆಳೆನ? ಸರ್ ಇಲ್ಲ ಸರ್, ನಮ್ಮ ಕಡೆ ಒಂದೇ ಬೆಳೆ ಆಗೋದು. ಒಂದು ಬೆಳೆ ಮನೆಗೆ ಆಗುತ್ತೆ, ಹಾಕೋದಿವಿ, ಮಾರೋಕ್ಕೇನು ಇದು ಮಾಡಲ್ಲ, ನಮ್ಮ ಮನೆಗೆ ಆಗುತ್ತೆ. ಅದನ್ಬಿಟ್ರೆ ಇನ್ನೇನು ಹಾಕಲ್ಲ ಸರ್. ಅಲ್ಲಿ ಏನಾದ್ರು ನೀರು ರನ್ನಿಂಗ್ ಆದರೆ ಕೊಟ್ಟರೆ ಜೋಳ ಹಾಕ್ಬಿಡ್ತೀವಿ, ಎಲ್ಲ ಜೋಳ ಇಲ್ಲ ರಾಗಿ ಹಾಕ್ಬಿಡ್ತೀವಿ. ರಾಗಿ ಹಾಕ್ತೀವಿ ಅಷ್ಟೇ. ಹಸರೆಲ್ಲ ಗೊಬ್ಬರ ಮಾಡ್ಕೊಳ್ಳೋದು ಅದೆಲ್ಲ ಸರ್ ಅದೇನು ಇಲ್ದಿಲ್ಲ. ಈ ಟೈಮಲ್ಲಿ ಮುಂಗಾರು ಟೈಮಲ್ಲಿ ಹಾಕ್ಬಿಟ್ಟಿರ್ತೀವಿ, ಉರುಳಿ ಹಾಕಿರ್ತೀವಿ, ಅದನ್ನೇ ಉರುಳಿ ಹೊಡೆದ್ಬಿಡ್ತೀವಿ. ಉರುಳಿ ಹೊಡಿತೀರಿ, ಉರುಳಿನೂ ಸಿಗುತ್ತೆ, ಗೊಬ್ಬರ ಆಗುತ್ತೆ. ಅದೊಂದ್ಬಿಟ್ಟು ಚೆಂಬ ಹಾಕ್ಬಿಡ್ತೀವಿ. ಅದೇ ಹಸರೆಲ್ಲ ಗೊಬ್ಬರ ಅಂದ್ರೆ ಚೆಂಬೆ ಅದು ಆಗುತ್ತೆ. ಮಣ್ಣಿನ ಒಂದು ಸಂರಕ್ಷಣೆ ನಾವು ಚೆನ್ನಾಗಿ ಮಾಡಿಕೊಂಡಷ್ಟು ನಿರಂತರವಾಗಿ ಬೆಳೆ ಬೆಳೆಯುವ ಫಲ ತಗೋಬಹುದು ಸರ್. ಇನ್ನು ಈ ಕೃಷಿ ವಿಶ್ವವಿದ್ಯಾನಿಲಯ ಆಗ್ಬೋದು, ಸಂಶೋಧನಾ ಸಂಸ್ಥೆಗಳಾಗ್ಬೋದು, ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ನಡೆಸ್ತಾ ಇರ್ತಾರೆ. ನೀವು ಉದ್ಯಮ ಶುರು ಮಾಡಿದ್ದು ಒಂದು ಕುಕ್ಕುಟೋದ್ಯಮದ ತರಬೇತಿಯನ್ನ ಅಲ್ಲಿ ಭಾಗವಹಿಸಿದ್ರಿ, ಮಾಹಿತಿ ಸಿಕ್ತು. ಆಮೇಲೂ ಸಹ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇದೆಯಾ, ಹೇಗೆ ಏನೆಲ್ಲ ಸರ್? ಬೇರೆ ಕಡೆ ಅಂತಂದ್ರೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ನಾನು ಫೀಲ್ಡ್ ವಿಸಿಟ್ಗಳು ಕೊಟ್ಬಿಡ್ತೀನಿ ನಾವೇ ಡೈರೆಕ್ಟ್ ಆಗಿ. ನಮ್ಮ ಫ್ರೆಂಡ್ಗಳು ಅಲ್ಲಿ ಇಲ್ಲಿ, ನಮ್ಮ ಫ್ರೀ ಟೈಮಲ್ಲೆಲ್ಲ ಅದೇ ಕೆಲಸ. ಯಾವನು ಇನ್ನೂ ಉತ್ತಮವಾಗಿ ಏನಾದ್ರು ಮಾಹಿತಿ ಸಿಕ್ಬೋದಾ ಸಿಕ್ಬೋದಾ ಅಂತ ಎಲ್ಲರ ಹತ್ರನು ಓಡಾಡ್ಬಿಡ್ತೀವಿ. ಅದರಿಂದ ಅಲ್ಲೇ ಸಿಕ್ಬಿಡ್ತದೆ. ನಾವು ಹೋಗಿ ಕುಂತ್ಕೊಂಡು ನಾಲ್ಕು ಗೂಡೆ ಮಧ್ಯದಲ್ಲಿ ಕಲಿಯೋದಕ್ಕಿಂತ ಅಲ್ಲಲ್ಲೇ ಸುತ್ತಾಡ್ಬಿಡ್ತು ಅಂದ್ರೆ ನಮ್ಗೆ ತುಂಬಾ ಕಲ್ತಿದ್ದೀವಿ ಸರ್. ನಮ್ಗೇನು ಗೊತ್ತೇ ಇರಲ್ಲ. ಒಂದೆರಡು ಉದಾಹರಣೆ ಹೇಳ್ಬೋದ? ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಹಾಗೆ ನೀವು ಹೊಸದಾಗಿ ಒಂದು ತಂತ್ರಜ್ಞಾನ ನೋಡಿದ್ದು, ಗಮನಿಸಿ ಅದನ್ನು ಅಳವಡಿಸಿದ್ದು, ಏನಾದ್ರು ಉದಾಹರಣೆ ಹೇಳ್ಬೋದು? ಹಾ ಸರ್, ತುಂಬಾ ಇವೆ ಸರ್. ಒಂದು ಅಂತೆಲ್ಲ ತುಂಬಾ ಕಲ್ತಿದ್ದೀನಿ ಸರ್. ನಾನು 4-5 ವರ್ಷ ಇನ್ನೂ ಕಲಿತಾನೆ ಇದ್ದೀನಿ. ಒಂದು ಉದಾಹರಣೆ ಹೇಳಿ ಸರ್ ಅಂತಂದ್ರೆ, ಫಸ್ಟ್ ಟೈಮು ನಾವು ಕೋಳಿ ಫೀಲ್ಡ್ ಬಂದಾಗ ನಮ್ಗೇನು ಗೊತ್ತೇ ಇರಲ್ಲ. ಬಂದು ಈ ಇದ್ಲು ಮೇಂಟೆನೆನ್ಸ್ ಎಲ್ಲ ನಮ್ಗೆ ಗೊತ್ತೇ ಇರಲ್ಲ. ಅದನ್ನೆಲ್ಲ ಕಾಪಿ ಮಾಡಿದೋ. ಎಲ್ಲಿ ಉತ್ತರಗ್ನೂರ್ಗೆ ಹೋಗಿದ್ದೋ, ಹಿಂಗೆ ರೋಡಲ್ಲಿ ಹೋಯ್ತಾ ಇದ್ದೋ, ಒಂದು ಫಾರ್ಮ್ ನೋಡಿದೋ, ಅದ್ರ ಬಗ್ಗೆ ನೋಡಿದೋ. ಅದಾದ್ಮೇಲೆ ಅಲ್ಲಿ ತಾಟೆಲ್ಲ ರೇಕಿಂಗ್ ಬರ್ತದೆ, ನಾವು ಏಣಿ ತಗೊಂಡು ಹತ್ತಿ ಹತ್ತಿ ಸಿಗಾಕ್ತಿದ್ದೋ. ಒಳಗಡೆನೆ ರೇಕಿಂಗ್ ಸಿಸ್ಟಮ್ ಟೈಪಲ್ಲಿ ಅವ್ರು ಮಾಡ್ಕೊಂಡಿರು, ಈಸಿ ಮೆಥಡಲ್ಲಿ ಅವರು. ಅದನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಈ ಫೀಡರ್ ಡ್ರಿಂಕರ್ ಎಲ್ಲ ಪ್ರತಿದಿನ ಎತ್ತಿ ಎತ್ತಿ ಕಟ್ಟಬೇಕಿತ್ತು. ಅದನ್ನು ಅಲ್ಲಿ ಇದ್ರ ಹತ್ರ ದಾರಿಪುರದ ಹತ್ರ ಹೋಯ್ತಾ ಇದ್ದೋ, ಅಲ್ಲಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ರು. ತುಂಬ ಇವೆ ಈ ಥರ. ಇನ್ನು ವ್ಯವಸಾಯಕ್ಕೆ ಬಂತು ಅಂತಂದರೆ, ವ್ಯವಸಾಯದಲ್ಲಿ ನಾನು ಫಸ್ಟ್ ಟೈಮು ಡ್ರಿಪ್ ಇರಿಗೇಷನ್ ಮಾಡಿದ್ರು ಹಿಂಗೆ. ನಾನು ಹೋಗಿದ್ದು ತಮಿಳ್ನಾಡಿನ ಬತ್ತಾಯಿದ್ದೆ ಮಿಷಿನ್ ಹಾಕೊಂಡು, ಅವರು ಅಲ್ಲಿ ಇಳಿದು ಒಂದು 10 ನಿಮಿಷ ಬ್ರೇಕ್ ಹಾಕೊಂಡು ನಿಲ್ಲಿಸ್ತಾರೆ ವ್ಯವಸ್ಥೆ. ಅಲ್ಲಿ ನಿಂತು ನೋಡಿದೆ ಇದೇನು ಅಂತ, ಪೈಪಲ್ಲಿ ಚೊಡ್ತಾ ಇದ್ದಿದ್ದೆ, ನೀರು ಚೊಡ್ತಾ ಇದಲ್ಲ ಪೈಪಲ್ಲಿ ಅಂತ ನೋಡ್ಬಿಟ್ಟು. ಇಲ್ಲಿ ಮೈಸೂರಲ್ಲಿ ಅವರು, ಅವರನ್ನು ಅಣ್ಣ ಅಂತ ಕರಿತೀನಿ ನಾನು, ಆನಂದ ಅಣ್ಣ ಅನ್ಬಿಟ್ಟು, ಅವ್ರ ಮೂಲಕ ನಾನು ಡ್ರಿಪ್ ಇರಿಗೇಷನ್ ಮಾಡಿಸ್ದೆ. ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಅದನ್ನು ಡ್ರಿಪ್ ಇರಿಗೇಷನ್ ಒಂದು ಕಡೆ ಗೇಟ್ ಹೊಡೆದ್ರೆ ಇಡೀ ಹೊಲಕ್ಕೆಲ್ಲ ನೀರು ಹೋಗುತ್ತೆ ಅಂತ ಆವಾಗಲೇ ಗೊತ್ತಾಗ್ತದೆ ನಮಗೆ ಒಂದು ಟೈಮ್ಗೆ. ಅದಾದಮೇಲೆ ಮಲ್ಚಿನ್ ಬರ್ತದೆ, ವರ್ಷವೆಲ್ಲ ಬೆಳೆ ಬೆಳಿಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಟೈಮು ಭೂಮಿಯಲ್ಲಿ ಫಸ್ಲು ಉಳಿಸಿ ಎಲ್ಲ ಅದ ಮಾಡಿ ರೆಡಿ ಮಾಡಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಒಂದು ಟೈಮ್ ಒಂದು ವರ್ಷ ತನಕ ಬೆಳಿಬೋದು ಅಂತ ನನಗೆ ಗೊತ್ತಾಯ್ತಿರಲಿಲ್ಲ. ಒಂದು ಫಸ್ಲು ಆಯ್ತಾ ಮತ್ತೆ ಉಳಿಸ್ಬೇಕು, ಎಲ್ಲ ರಿಸ್ಕ್ ಇಲ್ಲ. ಅದನ್ನು ಶೀಟ್ ಎಲ್ಲ ಹಾಕೋದೆಲ್ಲ ಹೊರಗಡೆಯಿಂದನೇ, ಕಳೆ ನಿರ್ವಹಣೆ, ತೇವಾಂಶ ನಿರ್ವಹಣೆ, ಪ್ರತಿಯೊಂದು ರೋಗ ನಿರೋಧಕ ಎಲ್ಲನೂ ಅದರಿಂದ ಶೀಟ್ ಹಾಕೋದ್ರಿಂದ ಸೇಫ್ ಆಯ್ತದೆ. ಅದನ್ನು ತಿಳ್ಕೊಂಡು ಅದೆಲ್ಲ ಅಳವಡಿಸ್ತಾ ಹೋದ್ವಿ, ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಳ್ತಾ ಹೋದ್ವಿ. ಇನ್ನು ತಿಳಿತಾನೋ ಇದ್ದೀವಿ ಅಂದ್ರೆ, ನಾವು ಹೊರಗಡೆ ಹೋದ ಮತ್ತೆ ಈ ಕೋಳಿ ಫಾರ್ಮ್ದು ಕೋಲಾರ ತಮಿಳ್ನಾಡು ಎಲ್ಲ ಹೋಗಿದ್ವಿ. ಕೋಳಿ ಫಾರ್ಮ್ದು ಹೊಸ ಹೊಸ ಇಂಪ್ಲಿಮೆಂಟೇಷನ್ಗೆ ಎಸಿ ಸರ್ಟ್ಗಳೆಲ್ಲ ಮಾಡ್ತಾ ಇದಾರೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಂತ ಎಲ್ಲ ಫೇಲ್ಯೂರ್ ಆಯ್ತಾ ಇದೆ ಸರ್. ಅಂದ್ರೆ 1 crore ಇನ್ವೆಸ್ಟ್ಮೆಂಟು, 50 lakh 60 lakh ಇನ್ವೆಸ್ಟ್ಮೆಂಟು, 20,000 ಬಡ್ಸ್ಗೆ, 1 ನಿಮಿಷ ಕರೆಂಟ್ ಇಲ್ಲ ಅಂತಂದ್ರೆ ಓವರ್ ಆಲ್ ಶೆಡ್ಡಲ್ಲಿ ಬರ್ನ್ ಆಯ್ತವೆ ಕೋಳಿ. ಎಲ್ಲದು 24 hours ಒಳಗಡೆನೆ ಇರಬೇಕು. ನಾವು ಆ ಥರ ಕೋಲಾರ ಸೈಡ್ ಎಲ್ಲ ಒಂದು 50 ಫಾರ್ಮ್ ಕೊಟ್ಟಿದ್ದೀನಿ, ತುಮಕೂರು ಎಲ್ಲ ಕಡೆನೂ ಹೋಗಿದ್ದೀನಿ, ಒಂದೂ ಬಿಟ್ಟಿಲ್ಲ. ನಾವು ಇಲ್ಲಿ ಇಂಥ ಮಾಡಿ ಅಂದರೆ ನಾವು ಹೋದ ತಕ್ಷಣ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಬ್ಬರೂ ಅದೇನು ಇನ್ವಾಲ್ವ್ಮೆಂಟ್ ಬೇಗ ಅಡ್ಜಸ್ಟ್ ಆಗೋಯ್ತಾರೆ. ಹೊರಗಡೆ ಹೋದರೆ ಜನಗಳು ಬಿಡೋದೇ ಇಲ್ಲ. ನಾವು ಹೋಯ್ತು ಅಂತಂದ್ರೆ ಏನೋ ಅದು ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ, ಹೋದರೆ ಒಳಗಡೆ ಬಿಟ್ಬಿಡ್ತಾರೆ. ಕಲ್ತ್ಕೊಂಡ್ಬರ್ತೀನಿ. ಹಾಂ, ಅಲ್ಲೆಲ್ಲ ತುಂಬ ಇದಾಗಿದೆ ಸರ್. ಇನ್ನು ಈ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಕೋಳಿ ಸಾಕಣೆಯನ್ನೇ ಪ್ರಧಾನವಾಗಿ ನೀವು ಇಟ್ಕೊಂಡಿದ್ದೀರಿ. ಹಾಂ ಸರ್. ಅದಕ್ಕೆ ಪೂರಕವಾಗಿ ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ಹಾಂ ಸರ್. ನೀರಿನ ಲಭ್ಯತೆ ಹೇಗೆ ನಿಮ್ಮ ಸರ್? ನೀರು ಚೆನ್ನಾಗೈತೆ ಸರ್. 3 ಬೋರ್ ಐತೆ, ಒಂದು ಬಾವಿನೂ ಐತೆ, ಬಾವಿ ಹಳೆ ಕಾಲದ್ದು, ಬೋರ್ವೆಲ್ ಐತೆ, ಚೆನ್ನಾಗೈತೆ ಸರ್. ನೀರು ಎಲ್ಲ 2-2.5 inches ನೀರೈತೆ, ಪ್ರಾಬ್ಲಮ್ ಇಲ್ಲ. ಎಲ್ಲ ಈಗ ಸಂಪೂರ್ಣವಾಗಿ ಕೃಷಿ ಭೂಮಿ ಪೂರ್ತಿ ನೀರಾವರಿ ಸರ್, ಡ್ರಿಪ್ ಇರಿಗೇಷನ್ ನೀರಾವರಿ ಮಾಡ್ಬಿಟ್ಟು ಸರ್. ಅದ್ರ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡಿ? ಹಾಂ ಸರ್. ಅದೇನು ಮೇಂಟೆನೆನ್ಸ್ ಅಂತ ಏನೂ ಇರಲ್ಲ ಸರ್. ಗೊಬ್ಬರ ಗಿಬ್ಬರ ಇದು ಮಾಡಬೇಕು ಅಂತಂದ್ರೆ ಶೀಟ್ ಹಾಕ್ಸ್ಬಿಟ್ಟು ಆಳುಗಳು ಕೆಲ್ಬಿಡ್ತು ಅಂತಂದ್ರೆ ನೀರು ಹೋಗ್ತಾ ಇರ್ತದೆ. ಅಂದರೆ ನಾನು ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ತಂತ್ರಜ್ಞಾನಗಳು ಸಾಕಷ್ಟು ಮುಂದುವರಿತಾ ಇದೆ, ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ, ಆದಷ್ಟು ಸುಲಭ ಮಾಡಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದನ್ನು ನಾವು ತಿಳ್ಕೊಂಡು ಅದರ ಸಾಧಕ ಬಾಧಕಗಳನ್ನು ಅರ್ಥಕೊಂಡು ಅದನ್ನು ಅಳವಡಿಸ್ಕೊಡ್ಬೇಕಾಗುತ್ತೆ ಅಲ್ವಾ? ಆ ರೀತಿ ಪ್ರಯತ್ನದಲ್ಲಿ ನೀವಿದ್ದೀರಿ. ಇನ್ನು ಏನೆಲ್ಲ ಕನಸುಗಳಿದೆ ಶ್ರೀಕಂಠ ಮೂರ್ತಿ ಅವರು, ಇನ್ನು ಏನೆಲ್ಲ ಮಾಡ್ಬೋದು ನಿಮಗಿರೋ ಒಂದು 12 acres ಪ್ರದೇಶದಲ್ಲಿ? ಸರ್, ನಾನು ಕುರಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಟ್ರೈನಿಂಗ್ ಹೋಗಿದ್ದು. ಉಳ್ಳಳ್ಳಿ ಊರ ಹತ್ರ ಅವರು ಸರ್ ಒಬ್ಬರು ಇದ್ದಾರೆ, ಅವ್ರ ಹತ್ರ ನಾನು ಅಲ್ಲೂ ಟ್ರೈನಿಂಗ್ ಮಾಡಿದ್ದೀನಿ. ಕುರಿ ಮಾಡಬೇಕು ಅಂತ ಮದುವೆ ಆಗಲೇ ಆಮೇಲೆ ಮಾಡಿಸೋದ ಅಂತ ಅಂದ್ಬಿಟ್ಟು ಅದೊಂದು ಒಂದು 50 ಕುರಿ ಮಾಡಿಸೋದ ಅಂತ ಅಂದ್ಬಿಟ್ಟು ಪ್ರಯತ್ನ ಇದೆ ಸರ್. ಅದನ್ನು ಸಹ ತಾಂತ್ರಿಕವಾಗಿ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಮತ್ತೆ ಕೋಳಿ ಫಾರ್ಮ್ ಫೀಲ್ಡಲ್ಲೇ ಎಸಿಸೈಡ್ ಮಾಡಿಸ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅಂದರೆ ಅಲ್ಲಿ ನಮಗೆ ಇನ್ಕಮ್ಗಿಂತ ಅಲ್ಲಿ ಪ್ರಾಬ್ಲಮ್ಗಳೇ ಓವರ್ ಇವೆ. ಅದನ್ನು ಕರೆಕ್ಟಾಗಿ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ನಾನು ಮಿನಿಮಮ್ ಒಂದು 100 ಫಾರ್ಮ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಅಲ್ಲಿ ನಾವು ನೋಡ್ತಾ ಇದ್ರೆ ಭಯನೇ ಆಯ್ತದೆ ಹೊರತು ಅದರಿಂದ ಇನ್ಕಮ್ ತೆಗಿತೀವಿ ಅಂತ ಗ್ಯಾರಂಟಿನೇ ಇರಲ್ಲ. ಅದು ಒಳ್ಳೆ ಇದಾಯ್ತು ಇನ್ಕಮ್ಮು, ಅದನ್ನ ಮಾಡಿಸ್ಬೇಕು ಅನ್ನೋ ಟಾರ್ಗೆಟ್ ಆಗಿದೆ. ನಿಮ್ಮ ತಮ್ಮ ಹೇಗೆ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್? ಅವ್ರದ್ದೇನು ಆಲೋಚನೆಗಳು ನಿಮ್ಮ ಥರನೇ ಇರುತ್ತೆ ಸರ್? ನಮ್ಮ ಥರನೇ ಇದೆ. ನಾನೇನು ಹೇಳ್ತೀನಿ ಅದ್ರ ಬಗ್ಗೆ ಅವನು ಯಾವುದೂ ಮಾತಾಡಲ್ಲ. ಅವನು ನನಗಿಂತ ಹೆಚ್ಚು ಹೊರಗಡೆ ಎಲ್ಲ ಹೋಗ್ಬೇಕು. ಒಂದು ಹೋಯ್ತು ಅಂತಂದ್ರೆ ನಾನು ಮಾತಾಡ್ತಿದ್ರೆ ಅವನು ಆಲ್ರೆಡಿ ವಿಡಿಯೋನೇ ಮಾಡ್ಕೊಬಿಡ್ತಾನೆ. ಎಲ್ಲ ತಿಳ್ಕೊಂಡು ಬಂದು ಅದನ್ನ ನೀವು ನಾವು ಇಂಪ್ಲಿಮೆಂಟೇಷನ್ ಪ್ರಯತ್ನ ಮಾಡ್ತೀವಿ. ಹಾಂ ಸರ್. ಏನಂತಾರೆ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಸಾಧನೆ ಬಗ್ಗೆ? ಅವರೇನು ಮಾತಾಡಲ್ಲ, ಮಾಡಿ ಒಳ್ಳೆ ತರವಾಗಿ. ಬೇರೆಯವರೆಲ್ಲ ಹಾಳಾಯ್ತಾರೆ, ಹತ್ರ ಹಾಳಾಗಬಾರ್ದು, ಒಳ್ಳೆ ತರ ಹೋಯ್ತಾ ಇದ್ರಿ ಹೋಗಿ. ತಾಯಿಗೆ ತುಂಬಾ ಸಂತೋಷ ಆಗಿದೆ. ಹಾಂ ಸರ್, ಫಸ್ಟ್ ಎಲ್ಲ ಬೈತಾ ಇದ್ರು, ಯಾವಾಗ ಇದೆಲ್ಲ ಇಷ್ಟೆಲ್ಲ ಓದ್ಬಿಟ್ಟು ಯಾತಕ್ಕೆ ಮಾಡ್ಬೇಕು, ನೀವು ಯಾತಕ್ಕೆ ಇರ್ಬೇಕು, ಹೊರಗಡೆ ಮದುವೆ ಎಲ್ಲ ಹೋಗಿದ್ ಬತ್ತು ಅಂತಾರೆ, ನಿನ್ನ ಮಗ ಏನು ಮಾಡ್ತಾ ಇದ್ದಾನು, ಕೋಳಿ ಮೇಯಿಸ್ತಾನ ಅಂತ ಹೇಳ ಅಂತ ಇವಾಗಲೂ ಅಂತಾರೆ. ಹಂಗೆ ಯಾಕೆ ಜಾಬ್ಗೆ ಹೋಗ್ಲಿಲ್ಲ ಅಂತಂದ್ಬಿಟ್ಟು ಎಲ್ಲ ಕೇಳ್ತಾರೆ ಅಂತ. ಯಾರು ಕಟ್ಟಿಗೆ ನಮ್ಗೇನಾಗಬೇಕು, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಮುಂದುವರಿತಾ ಇದ್ದೀವಿ, ಸಾಕು ನಮಗೆ ಅಂತಲೇ ನಾನು ಹೇಳೋದು. ಆ ತೃಪ್ತಿ ಇದೆ? ತೃಪ್ತಿ ಇದೆ ಸರ್. ಭಾಳ ಸಂತೋಷ ಶ್ರೀಕಂಠ ಮೂರ್ತಿ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಈಗ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ, ಶ್ರೀಕಂಠ ಮೂರ್ತಿಯವರು ಮಾಧವಗಿರಿನಲ್ಲಿ ಒಳ್ಳೆ ಯಶಸ್ವಿಯಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ನಾವು ಒಂದ್ಸಲ ಅವರನ್ನ ಮಾತಾಡಿಸ್ಬೇಕು, ಹೋಗಿ ನೋಡಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ 3 ಹೇಳ್ಬಿಡಿ. 9591912024 ಸರ್. 9591912024 9591912024 ಸರ್. ಯಾವಾಗಲಾದ್ರೂ ಯಾರಾದರೂ ಫೋನ್ ಮಾಡಿ, ಪೋಲ್ಟ್ರಿದಾಗಿರ್ಬೋದು ವ್ಯವಸಾಯದಾರಾಗಿರ್ಬೋದು, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. ಯಾರಿಗಾದ್ರೂ ನನಗೆ ಎಲ್ಲ ಮಾಡ್ತಾ ಇರ್ತಾರೆ, ತುಂಬ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಮಾಡಿ ಕೇಳ್ತಾ ಇರ್ತಾರೆ, ಇದಂಗೆ ಅದಂಗೆ ಅಂತ. ನಮ್ಗೆ ಈವನ್ ಸೂಪರ್ವೈಸರ್ಗಳು ಮಾಡ್ತಾರೆ, ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ಸರ್. ಇಲ್ಲಿ ಕೆಲವೊಂದು ಸಲ ನಾವು ಕೆಲವರು ಬಾಯಿನಲ್ಲಿ ಕೇಳ್ತಾ ಇರ್ತೀವಿ, ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿ ಕ್ಷೇತ್ರ ಅವ್ರನ್ನ ಸೆಳೀತಾ ಇಲ್ಲ, ಬೇರೆ ಆಕರ್ಷಣೆಗಳು ಯುವಕರನ್ನ ಸುಲಭವಾಗಿ ಉದ್ಯೋಗವನ್ನು ನಾವು ಪಡ್ಕೊಳ್ಬಹುದು, ಕೆಲಸ ಸುಲಭ ಮಾಡ್ಕೊಳ್ಬಹುದು, ಆದಾಯ ಬರುತ್ತೆ, ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ಉದ್ಯಮಗಳತ್ತ ಅವರ ಗಮನ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ಜನ ನಗರ ಪ್ರದೇಶಗಳ ಕಡೆ ಆಕರ್ಷಿತರಾಗಿ ಹೋಗ್ತಾ ಇದ್ದಾರೆ ಅಂತ. ಏನನ್ಸುತ್ತೆ ನಿಮ್ಮ ದೃಷ್ಟಿಯಲ್ಲಿ ಇದು ಸರ್? ಅದು ಅಂತಂದರೆ ಇನ್ವೆಸ್ಟ್ಮೆಂಟ್ ಇಸ್ ಅ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ. ಇನ್ವೆಸ್ಟ್ಮೆಂಟು ಅಲ್ಲಿ ಬ್ಯಾಂಕ್ಗಳಾಗಿರ್ಬೋದು, ಇಲ್ಲ ಅವ್ರ ಕೈಯಿಂದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾರಿಗೂ ಅಷ್ಟೊಂದಾರೆ ಇನ್ವೆಸ್ಟ್ಮೆಂಟ್ ಹಾಕಿ 20 ಆಗಿರ್ಬೋದು, ಏನು ಸಣ್ಣದ ಮಾಡ್ತೀನಿ ಅಂತಂದ್ರೆ 5 ಬೇಕು. ನಮ್ಮ ಹುಡುಗರ ಹತ್ರ ಇರಲ್ಲ ಸರ್ ಅಷ್ಟೊಂದಾರಿ. ಅದರಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತೆಗೆಯೋದು, ಮತ್ತು ಅದನ್ನು ಇವಾಗ ಯಾವ್ಯಾರ ಹತ್ರ ನಮ್ಮ ಬಡ್ಡಿ ಇಸ್ಕೋತಾರೆ, 5 ಇಸ್ಕೋತಂದ್ರೆ 3 ಬಡ್ಡಿ, ಹಿಂಗೆ ಯಾರು ಕೊಡಲ್ಲ ಅಷ್ಟು ಸುಲಭವಾಗಿ. ಅದಕ್ಕೆ ಏನು ಮಾಡ್ತಾರೆ ಹುಡುಗರುಗಳು, ಈ ಸವಾಸನೆ ಬೇಡ ಅಂದ್ಬಿಟ್ಟು 15,000 ಕೊಡ್ತಾರೆ, ಹೋಗ್ಯತ ನಿಮ್ದಾಗಿದ್ದು ಬಿಡೋದು ಅಂದ್ಬಿಟ್ಟು ಹೊರಟೋಗ್ಬಿಡ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ನಬಾರ್ಡ್ ಸ್ಕೀಮ್ ಅಲ್ಲಿ ಇಲ್ಲಿ ಮುದ್ರಾ ಯೋಜನೆ ಎಲ್ಲ ಕೊಡ್ತೀವಿ ಅಂತಂದರು, ಬಟ್ ಬ್ಯಾಂಕಲ್ಲಿ ಎಲ್ಲೂ ಅಪ್ರೂವಲ್ ಆಯ್ತಿಲ್ಲ ಸರ್. ನಾನು ಹೋಗಿದ್ದೀನಿ, ನಾನು ತುಂಬ ಕಡೆ ಕೇಳಿದ್ದೀನಿ, ಕೊಡ್ತೀವಿ ಕೊಡ್ತೀವಿ ಅಂತಾರೆ ಹೊರತು ಆ ಪ್ರಾಜೆಕ್ಟ್ ರಿಪೋರ್ಟು ಅದು ಇದು ಎಲ್ಲ ಸಬ್ಮಿಟ್ ಮಾಡೋ ತನಕ 40,000 ಆಗುತ್ತೆ. ಒಂದು ಪ್ರಾಜೆಕ್ಟ್ ರಿಪೋರ್ಟು CA ಸಿಗ್ನೇಚರ್ ಆಗಲಿಲ್ಲ ಅಂತಾರೆ ಅಪ್ರೂವಲ್ ಕೊಡಲ್ಲ. CA ಸಿಗ್ನೇಚರ್ ಮಾಡಬೇಕು ಅಂದರೆ 20,000 ಬೇಕು ಒಂದು ಪ್ರಾಜೆಕ್ಟ್ ರಿಪೋರ್ಟ್ಗೆ. ಎಲ್ಲಿಂದ ಆಗ್ತಾರೆ ಸರ್ ನಮ್ಮ ಹುಡುಗರು? ಸರ್ಕಾರದವರು ಆಧಾರ್ ಕಾರ್ಡ್ಗೆ ಮುದ್ರಾ ಯೋಜನೆಯಲ್ಲಿ ಕೊಡಬೇಕು ಅಂತಂದ್ರೆ ಯಾವ ಬ್ಯಾಂಕಲ್ಲಿ ಸರ್ ಲೋನ್ ಕೊಡ್ತಾರೆ? ಹಾಗಾಗಿ ಸಮಸ್ಯೆ ಆಗ್ತದೆ ಸರ್. ಕೊಟ್ಟರೆ ಯಾರು ಹೋಗಲ್ಲ ಸರ್. ನಮ್ಮ ಹುಡುಗರುಗಳು ಮಾಡ್ತಾರೆ, ಕಷ್ಟಪಟ್ಟು ಬೇರೆಯವ್ರ ಹತ್ರ ಬೆಳಿಗ್ಗೆ ಹೋಗಿ ಸಾಯಂಕಾಲ ತನಕ ದುಡಿತಾರೆ 15,000. ಇಲ್ಲಿ ಮಾಡ್ತಾರೆ, ಎಷ್ಟೋ ಜನ ಹುಡುಗರು ಬಂದು ಹೋಗ್ತಾರೆ, ನನ್ನ ಫ್ರೆಂಡ್ಸ್ಗಳೇ ಬರ್ತಾರೆ ಮಾಡಬೇಕು ಎಲ್ಲಾನೂ ತಿಳಿತಾರೆ. ತಿಳಿದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಬಾಯ್ಬಿಟ್ಟು ಕೊಟ್ಟೋಗ್ಬಿಡ್ತಾರೆ. ರಿಟರ್ನ್ ತೆಗೆ ಕೆಪಾಸಿಟಿ ಇರ್ತದೆ ಅವ್ರಿಗೆ, ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಮಾಡೋದು? ಇನ್ನೊಂದು ಏನಂತಾರೆ, ಪೇಷನ್ಸ್ ಇರಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪೇಷನ್ಸ್ ಇರಲ್ಲ ಅವ್ರಿಗೆ. ಈಗ ಹಾಕಿದ್ರೆ 5 ಹಾಕಿದ್ರೆ 5 ಬಂದ್ಬಿಡ್ಬೇಕು, ಅದೊಂದು ಬಿಡ್ಬೇಕು ಸರ್ ನಮ್ಮ ಹುಡುಗರುಗಳು. ಅದೊಂದು ಬಿಟ್ರೆ ಸರಿ ಆಗುತ್ತೆ, ತಾಳ್ಮೆ ಬೇಕು, ತಾಳ್ಮೆ ಬೇಕು. ಇವತ್ತಿಲ್ಲ ನಾಳೆ ಬರುತ್ತೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ನಿರ್ಧಾರ ಮಾಡ್ಕೊಂಡು ಮಾಡ್ತು ಅಂತಾರೆ, ಬಂದೇ ಬರುತ್ತೆ ಸರ್. ಜೊತೆಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಬಿಟ್ರಿ, ನೀವು ಸಹ ಕೆಲಸ ಮಾಡಬೇಕು. ಈಗ ನಾವೇ ಇಷ್ಟೊಂದಾರು ಮಾಡ್ತಾ ಇದೀವಿ, ಯಾರೋ ಲೇಬರ್ ಹಾಕ್ಬಿಟ್ಟು ಮಾಡಿ ಅಂತಂದ್ರೆ ಅವರೆಲ್ಲ ಮಾಡಲ್ಲ, ಅವ್ರಿಗೆ 20,000 ಕೊಡೋಕೆ ಸರ್ ಪರ್ ಮಂತು. ಅದ್ರ ಬದಲು ನಾವೇ ಮಾಡಿದ್ರೆ 3 hour ಮಾಡಿದ್ರೆ ನಮಗೆ ಉಳಿತದಲ್ಲ, ಇನ್ಕಮ್ ರೈಸ್ ಆಗುತ್ತೆ ನಮಗೆ. ಅದನ್ನು ಫಸ್ಟ್ ಮಾಡ್ಬೇಕು ನಮ್ಮ ಹುಡುಗರು. ಅದನ್ನೇನು ಮಾಡ್ಬಿಡ್ತಾರೆ, ಇದೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ, ಲೇಬರ್ ಹಾಕ್ಬಿಟ್ಟು ಇವರು ಸೂಟ್ ಬಿಟ್ಟು ಹಾಕೋ ಓಡಾಡಕ್ಕಿರ್ಬಿಡ್ತಾರೆ. ಇದನ್ನು ತಪ್ಪು. ಅದನ್ನು ನಾವೇನು ಮಾಡ್ತಾ ಇದ್ದೋ, ಆ ಲೇಬರ್ ಏನು ಮಾಡ್ತಾ ಇದ್ರು, ಲೇಬರ್ ಹಾಕ್ಲಿ ಬೇಡ ಅಂತನಲ್ಲ, ಇವರೇನೇ ಮಾಡಿ ಅಂತ ಯಾರೂ ಹೇಳಲ್ಲ. ಲೇಬರ್ ಹಾಕಿದ್ರು ಅವ್ರು ಏನು ಮಾಡ್ತಾ ಇದ್ರು, ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನೋಡಲ್ಲ. ಅದನ್ನು ನೋಡಿ ಅದನ್ನು ನಿರ್ವಹಣೆ ಮಾಡ್ಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ ಇರೋ.